ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ದ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಬೇಲೂರು ತಾಲೂಕು ಬಿಪಿ ಕೊಪ್ಪಲಿನ ಬಿಎಸ್ ರಘು ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಎಣ್ಣೆಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಬೇಲೂರು ತಾಲೂಕು ಬಿಪಿ ಕೊಪ್ಪಲಿನ ಬಿಎಸ್ ರಘು ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗವನ್ನ. ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲದ ಉತ್ಪಾದನೆ ಕುರಿತಂತೆ ಬಿಎಸ್ ರಘು ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಬನ್ನಿ, ಇಂದು ಆ ವಿಚಾರಕ್ಕೆ ಪೂರಕವಾದ ಮತ್ತಷ್ಟು ಮಾಹಿತಿಗಳನ್ನ ಕೇಳೋಣ. ಎಣ್ಣೆಯನ್ನ ನಾವು ತಿನ್ಲಿಕ್ಕೆ ಅಂತ ಅಂದ್ರೆ ಅಡುಗೆನಲ್ಲಿ ಸಾಕಷ್ಟು ಬಳಸ್ತೇವೆ, ಮಸಾಜ್ ಮಾಡ್ಲಿಕ್ಕೆ ಬಳಸ್ತೇವೆ, ತಲೆ ಕೂದಲಿಗೆ ಹಾಕ್ಲಿಕ್ಕೆ ನಾವು ಎಣ್ಣೆಯನ್ನ ಬಳಸ್ತೇವೆ, ಅದೇ ರೀತಿ ಮನೆಯಲ್ಲಿ ದೀಪಕ್ಕೆ ಬಳಸ್ತೇವೆ, ಬೇರೆ ಬೇರೆ ತರಹದ ಧಾರ್ಮಿಕ ಕಾರ್ಯಗಳಲ್ಲಿಯೂ ಕೂಡ ಎಣ್ಣೆಯನ್ನ ಬಳಸ್ತೇವೆ. ನೀವು ನೋಡಿದ್ರೆ ಈಗ ಎಣ್ಣೆ ಸಾಕಷ್ಟು ಹಾಳಾಗಿದೆ, ನಾವು ಬಳಸ್ತಾ ಇರತಕ್ಕಂಥದ್ದು ಒಳ್ಳೆಯ ಗುಣಮಟ್ಟದ ಎಣ್ಣೆ ಅಲ್ಲ, ಎಣ್ಣೆ ಮೂಲವೇ ಅಲ್ಲ ಅದು ಅಂತ ಹೇಳಿ ತಾವು ಹೇಳ್ತೀರಾ. ಇಂಥ ಎಣ್ಣೆಯನ್ನ ನಾವು ಎಲ್ಲ ಕಾರ್ಯಗಳಿಗೆ ಬಳಸಿದಾಗ ಏನು ಸಮಸ್ಯೆ ಉಂಟಾಗುತ್ತೆ? ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಇದರಲ್ಲಿ ನಾವು ನಂಬಿದೀವಿ ಇವತ್ತು ವ್ಯವಸ್ಥೆನ, ನಂಬಿಬಿಟ್ಟು ನಾವು ಬಳಸ್ತಾ ಇದ್ವಿ. ಸೊ ನಂಬಿದ್ದೆ ತಪ್ಪು ನಾವು ವ್ಯವಸ್ಥೆನ. ನಾವು ಫಸ್ಟ್ ಕಣ್ಣಾರ ನೋಡಬೇಕು ನಾವು ಬಳಸ್ತಿರುವಂತಹ ಪದಾರ್ಥಗಳು, ಆಹಾರಗಳು ಯಾವ ತರ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಎಷ್ಟು ಶುದ್ಧವಾಗಿದೆ. ಸೊ ಅದನ್ನ ನಾವು ನೋಡುವಷ್ಟು ಇವತ್ತು ಸಮಯ ಯಾರಿಗೂ ಇಲ್ಲ, ಅಥವಾ ಅದರ ಅವಕಾಶನೂ ಇರೋದಿಲ್ಲ. ಸೊ ನಾನು ಹೇಳೋದಾದ್ರೆ ಇವತ್ತು ಈ ಅಡುಗೆ ಎಣ್ಣೆಗಳಲ್ಲಿ ಪ್ಯಾರಫಿನ್ ಆಯಿಲ್ನ ಬಳಸಿ ಕಲಬೆರಕೆ ಮಾಡಿ ಈ ಒಂದು ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡಿ ಎಷ್ಟು ಕಲುಷಿತ ಮಾಡಿದರೆ, ಸೊ ಅದರಿಂದ ತುಂಬಾ ಆಧುನಿಕ ಕಾಯಿಲೆಗಳು ಬರ್ತಾ ಇದೆ ಇವತ್ತು. ಅದ್ರ ಜೊತೆಗೆ ನೀವ್ ಹೇಳ್ದಂಗೆ ಈಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗ್ಬೋದು, ಮನೆಗಳಲ್ಲಿ ಈಗ ಒಂದು ದೀಪದ ಎಣ್ಣೆ ಅಂತ ಬಳಸ್ತೀವಿ. ಸೊ ದೀಪದ ಎಣ್ಣೆ ನಾವು ನಮ್ಮ ಮೂಲ ಉದ್ದೇಶ ಏನು ಸರ್, ಒಂದು ದೇವರಿಗೆ ಒಂದು ದೀಪ ಹಚ್ಚಿ ಭಕ್ತಿ ಸಮರ್ಪಣೆ ಮಾಡಿ ದೇವರಿಗೆ ಒಂದು ದೀಪ ಹಚ್ಚಿ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ. ಶುದ್ಧತೆಯ ಒಂದು ಪ್ರತೀಕ ಅದು. ಅದು ಶುದ್ಧವಾಗಿರ್ಬೇಕು ಎಣ್ಣೆ. ನಾವು ತಿನ್ನೋದಕ್ಕೆ ಎಷ್ಟು ಶುದ್ಧವಾಗಿರೋದು ಬೇಕು ಅಂತ ಹೇಳ್ತಿದ್ವಿ, ದೇವರಿಗೆ ದೀಪ ಹಚ್ಚಬೇಕಾದ್ರೂ ಶುದ್ಧವಾಗಿರ್ಬೇಕು. ಆದ್ರೆ ಇವತ್ತು ಒಂದು ದೀಪದ ಎಣ್ಣೆ ಅಂತ ಹೋದ್ರು, ಈಗ ಅಡುಗೆ ಎಣ್ಣೆ ಒಂದು ಕತೆ ಆದ್ರೆ ಈ ದೀಪದ ಎಣ್ಣೆ ಇನ್ನೊಂದು ಕತೆ. ದೀಪದ ಎಣ್ಣೆಯನ್ನು ನೀವು ಒಂದು ತಗೊಬಂದು ಅಂಗಡಿಯಿಂದ ತಗೊಬಂದು ಬಿಟ್ಟು ಶುದ್ಧವಾಗಿದೆ ಅಂತ ನೀವು ಭಕ್ತಿಯಿಂದ ದೀಪ ಹಚ್ಚಬಹುದು, ಆದ್ರೆ ಅದು ಏನೇನಾಗಿದೆ ಅಂತ ತಿಳ್ಕೊಂಡ್ರೆ ಬೆಚ್ಚಿ ಬೀಳ್ತಾರೆ ಇವತ್ತು ಜನ. ದೀಪದ ಎಣ್ಣೆನ ಜನ ಹೆಂಗ್ ಕೊಡ್ತಿದ್ದಾರೆ, 90 ರೂಪಾಯಿಗೆ, 100 ರೂಪಾಯಿಗೆ, 110 ರೂಪಾಯಿಗೆ? ಯಾವ ಒಂದು ಎಣ್ಣೆ ಬೀಜಗಳಿಂದ ತೆಗೆದಂತ ಎಣ್ಣೆ ಅದು? ಮೂಲವನ್ನು ಹುಡುಕೊಂಡು ಹೋದ್ರೆ ನಾವು ಹಾಗೆ ಒಂದು ಪತ್ತೆ ಹಚ್ಚುತ್ತಾ ಹೋದ್ರೆ ಮೂಲಗಳಿಂದ ಅವರಿವರು ಒಂದು ಸೂಚನೆ ಕೊಟ್ಟಾಗ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲದಿಂದ ಹೋದಾಗ ಕೆಲವು ಮಾಹಿತಿಗಳು ಸಿಗುತ್ತೆ, ಕಣ್ಣಾರ ನೋಡ್ಬೋದು ಅಂತ ಎಲ್ಲ ಕೆಲಸಗಳು ನಡೀತಾ ಇದೆ. ದೀಪದ ಎಣ್ಣೆಗೆ ಏನ್ ಮಾಡ್ತಾರೆ, ರೋಡ್ ಸೈಡ್ ಈ ವೆಜ್ ನಾನ್ ವೆಜ್ ಎಲ್ಲ ಕರೆದಿರ್ತಾರೆ. ಸೊ ಅದನ್ನ ದೀಪದ ಎಣ್ಣೆಗೆ ಕರೆಯುವಂತದ್ದು ಜಾಸ್ತಿ, ಕರೆಯುವಂಥದ್ದು ಜಾಸ್ತಿ. ಗೋಬಿ ಮಂಚೂರಿ ತಗೊಂಡ್ರೆ ಕರೆದಿರ್ತಾರೆ, ವಡೆ ತಗೊಂಡ್ರೆ ಕರೆದಿರ್ತಾರೆ. ಅದರಲ್ಲೂ ಕೂಡ ಈ ಏನು ತಾವು ನಾನ್ ವೆಜಿಟೇರಿಯನ್ ಅಥವಾ ಮಾಂಸಾಹಾರ ಅಂತ ಹೇಳ್ತೀವ, ಅದು ಕರೆದಿದ್ದು ಇನ್ನೂ ಹೆಚ್ಚು ರುಚಿಯಾಗಿರುತ್ತೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಕರೆಯುವಂತಹ ಸಂಸ್ಕೃತಿ. ಖಂಡಿತ ಖಂಡಿತ. ಸೊ ಆ ಕರೆದಂತ ಎಣ್ಣೆ ಒಂದು ದಿನಕ್ಕೆ ಎಷ್ಟು ಅಂಗಡಿಗಳಲ್ಲಿ ಆ ತಿಂಡಿಯನ್ನು ಕರೆಯಬಹುದು, ಆ ಎಣ್ಣೆ ಕ್ರಮೇಣ 2-3 ದಿನ ಕರೀತಾರೆ, ಕರೆದಿದ್ದನ್ನ ಕರೆದು ಮತ್ತೆ ಅದನ್ನ ಮತ್ತೆ ಯೂಸ್ ಮಾಡ್ತಾರೆ. ಆದ್ರೂ ಒಂದು ಎಂಡ್ ಆಫ್ ದ ಡೇ ಅದೆಲ್ಲ ಕರೆದಾದ್ಮೇಲೆ ಅಷ್ಟೊಂದು ಜನಗಳು ಎಣ್ಣೆಯನ್ನ ಪದಾರ್ಥಗಳನ್ನ ಕರೀತಾ ಇದಾರಲ್ಲ ಹೋಟೆಲ್ಗಳಲ್ಲಿ ರೋಡ್ ಸೈಡ್ ಅಲ್ಲಿ, ಅದು ಎಲ್ಲಿಗೆ ಹೋಗುತ್ತೆ ಎಣ್ಣೆ? ಏನ್ ಮಾಡ್ತಿದ್ದಾರೆ ಸರ್, ಏನಾದ್ರು ಚಲ್ತಾ ಇದಾರ ಅಥವಾ ಯಾವ್ದಾದ್ರು ಪರಿಸರ ತಜ್ಞರಿಗೆ ಏನಾದ್ರು ಅದನ್ನ ಯಾವ ತರ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಏನಾದ್ರು ಕೇಳ್ತಾ ಇದಾರ? ಏನು ಇಲ್ಲ. ಅದ್ ಎಲ್ಲಿಗೆ ಹೋಗ್ತಾ ಇದೆ? ಈ ತರ ಕಾಳಸಂತೆಗಳಲ್ಲಿ ಎಲ್ಲೋ ಒಂದ್ ಕಡೆ ಕೈ ಜೋಡಿಸಿ ಜನಗಳು ಇದನ್ನ ಒಂದು ಜಾಗಕ್ಕೆ ತಲುಪಿಸಿ ಸೊ ಅದರಲ್ಲಿ ದೀಪದ ಎಣ್ಣೆಗಳಿಗೆ ಮಿಕ್ಸ್ ಮಾಡೋ ಒಂದು ದುಸ್ಸಾಹಸವನ್ನು ಮಾಡಿದ್ದಾರೆ. ಸೊ ಈಗ ನಾವು ಯೋಚನೆ ಮಾಡಬೇಕು, ಈಗ ವೆಜ್ಜು ನಾನ್ ವೆಜ್ಜು ಕರೆದಿರಾ ಅಂತ ಇಂಥ ಕೆಟ್ಟ ಒಂದು ಎಣ್ಣೆನ ನಾವು ದೇವರಿಗೆ ಬಿಟ್ಟು ನಮಸ್ಕಾರ ಮಾಡಬೇಕಾ? ಇದರಲ್ಲೇ ತಿಳ್ಕೊಬಹುದು ನಾವು ಇವತ್ತಿನ ಒಂದು ಆಹಾರ ಕಲಬೆರಿಕೆ ಯಾವ ಮಟ್ಟಕ್ಕೆ ಹೋಗಿದೆ, ಯಾವ ಮಟ್ಟಕ್ಕೆ ಆಗ್ತಾ ಇದೆ, ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಇದರಲ್ಲೇ ನಾವು ತಿಳ್ಕೊಬಹುದು ಸರ್. ಅಷ್ಟೆಲ್ಲ ಇದೆಲ್ಲ ಇದ್ದಾಗ ಇವೇ ನನಗೆ ಪರಿವರ್ತನೆಗೆ ಕಾರಣ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದನ್ನು ಸಡನ್ ಆಗಿ ನಾನು ರಿಸೈನ್ ಮಾಡಿ ಈ ತರ ಒಂದು ಆಯ್ಕೆ ಮಾಡ್ಕೊಳ್ಳೋಣ, ಜನಗಳಿಗೆ ಒಂದು ಪ್ಯೂರಿಟಿನ ಕೊಡೋಣ ಅಂತ ನಾನು ಯಾಕೆ ದೃಢ ನಿರ್ಧಾರ ಮಾಡಿದೆ ಅಂದ್ರೆ, ಇಷ್ಟೆಲ್ಲ ನಡೀತಾ ಇದೆ, ಎಲ್ಲ ಸುಮ್ಮನೆ ಇದ್ದಾರೆ ಅಂದ್ರೆ ನಾನು ಒಬ್ಬನೇ ಮಾಡಿದ ತಕ್ಷಣ ಪರಿವರ್ತನೆ ಆಗಲ್ಲ. ಬಟ್ ನಾವೇನಂದ್ರೆ ನಾನು ಒಬ್ಬ ಬದಲಾದ್ರೆ ಒಂದು ಫ್ಯಾಮಿಲಿ ಬದಲಾಗುತ್ತೆ, ಒಂದು ಫ್ಯಾಮಿಲಿ ಬದಲಾದ್ರೆ ಒಂದು ಏರಿಯಾ ಬದಲಾಗುತ್ತೆ, ಒಂದು ಊರು ಬದಲಾಗುತ್ತೆ, ಒಂದು ಊರು ಬದಲಾದ್ರೆ ದೇಶ ಬದಲಾಗುತ್ತೆ. ಸೊ ಈ ತರ ಅದು. ಸೊ ಹಾಗಾಗಿ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು, ನಾವು ಫಸ್ಟ್ ಬದಲಾವಣೆಯನ್ನ ಕಂಡ್ಕೋಬೇಕು. ಬೇರೆಯವ್ರನ್ನ ದೂರ್ತಾ ಇದ್ರೆ ಅದು ವ್ಯವಸ್ಥೆ ಬದಲಾವಣೆ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಶುದ್ಧ ಎಣ್ಣೆ ಅಂದ್ರೆ ಯಾವ ತರ ಇರುತ್ತೆ, ನಾನು ಅದನ್ನೇ ಹೇಳ್ತೀನಿ ಸರ್. ನಾನೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಶುದ್ಧ ಎಣ್ಣೆಯನ್ನ ಪರಿಚಯಿಸುವ ಒಂದು ಕೆಲಸವನ್ನು ಮಾಡಿದೆ ಅಂದ್ರೆ ಇಲ್ಲಿವರೆಗೂ ಪರಿಚಯಿಸಲಿಲ್ಲ ಹಂಗಾರೆ ಶುದ್ಧ ಎಣ್ಣೆ ಮಾಡಿದವರು. ಈ ತರದ ವಿಚಾರಗಳು, ಶುದ್ಧ ಎಣ್ಣೆ ಅಂತಂದ್ರೆ ಅಡಿಗೆ ಎಣ್ಣೆ ಆಗ್ಬಹುದು, ಈ ಒಂದು ದೀಪದ ಎಣ್ಣೆ ವಿಷಯ ಹೇಳಿದೆ. ಹಾಗಾಗಿ ನಾನೇ ದೀಪದ ಎಣ್ಣೆ ನ್ಯಾಚುರಲ್ ಆಗಿ ಜನಗಳಿಗೆ ತಲುಪಿಸುವಂತದ್ದು, ಮತ್ತೆ ಈಗ ತಲೆ ಕೂದಲಿಗೆ ಹಾಕುವಂತ ಎಣ್ಣೆಗಳಾಗ್ಬಹುದು, ಅದರಲ್ಲೂ ತುಂಬಾ ದಂಧೆಗಳು ನಡೀತಾ ಇದೆ. ಹೇರ್ ಆಯಿಲ್ ಅಂತ ಹೇಳ್ತಾರೆ, ಯಾವ್ದು ಪ್ರಿಸರ್ವೇಟಿವ್ಸ್ ಕೆಮಿಕಲ್ ಎಲ್ಲ ಹಾಕಿ ಯಾವ್ದು ಬ್ರ್ಯಾಂಡ್ ಅಲ್ಲಿ ತೋರಿಸ್ತಾರೆ, ಆ ತರ ಎಲ್ಲ ಮಾಡ್ತಾರೆ. ನಾವೇನೇ ಒಂದು ಶುದ್ಧವಾದಂತ ಮನೆಯಲ್ಲೇ ಅದಕ್ಕೆ ಬೇಕಾಗಿರುವಂತಹ ನಮ್ಮ ಗೃಹಿಣಿಯರಿಗೆ ಎಲ್ಲ ಗೊತ್ತು, ತಾಯಂದ್ರಿಗೆ ತಲೆ ಕೂದಲಿಗೆ ಯಾವ್ಯಾವ ಒಂದು ಪದಾರ್ಥಗಳು ಒಳ್ಳೇದು ಅಂತ, ಅದೆಲ್ಲ ಒಂದು ಪದಾರ್ಥಗಳನ್ನ ಕ್ರೂಢೀಕರಿಸಿ ಆ ಒಂದು ಎಣ್ಣೆಯನ್ನ ತಯಾರಿಸಿ ಅದಕ್ಕೆ ಕೆಲವು ಎಣ್ಣೆಗಳನ್ನ ನಾವು ಸೇರಿಸಿ, ನಾವೇ ಪ್ಯೂರ್ ಆಗಿ ಮಾಡುವಂತ ಕೆಲವು ಎಣ್ಣೆಗಳನ್ನ ಸೇರಿಸಿ ತಲೆ ಕೂದಲು ಎಣ್ಣೆನೂ ಸಹ ನಾವು ಪರಿಚಯಿಸ್ತೇವೆ. ಎಣ್ಣೆಯ ಕಲಬೆರಕೆ ಅನ್ನುವಂಥದ್ದು ಇವತ್ತು ನಮ್ಮ ತಲೆ ಕೂದಲನ್ನು ಕೂಡ ಹಾಳು ಮಾಡ್ತದೆ. ಹೌದು ಹೌದು, ಖಂಡಿತ ಸರ್, ಖಂಡಿತ. ಬೆಳಗಾಗ್ತಕ್ಕಂಥದ್ದು, ಉದ್ದ ಬೆಳೆದನೇ ಇರತಕ್ಕಂಥದ್ದು, ಹೆಚ್ಚು ಕೂದಲು ಬೇಗ ಉದುರ್ತಕ್ಕಂಥದ್ದು, ಖಂಡಿತ ಖಂಡಿತ. ಈ ತರಹದ ಸಮಸ್ಯೆಗಳೆಲ್ಲವೂ ಕೂಡ ಏನಾಗಿದೆ ಸರ್. ಈಗ ನಾನು ಇನ್ನೊಂದು ನನಗೆ ಭಯ ಹುಟ್ಟಿಸಿದ್ದೇನಂತಂದ್ರೆ, ನಾವು ಇಷ್ಟೊಂದೆಲ್ಲ ನಾವು ತಿಂತಾ ಇದೀವಿ, ಇಂಥ ಒಂದು ವ್ಯವಸ್ಥೆಯಲ್ಲಿ ಇದೀವ ಅಂತ ಎಲ್ಲ ಒಂದ್ ಕಡೆ ನಾವು ದಿಗ್ಭ್ರಾಂತರಾಗಿದ್ದೆ. ನಾವು ಈ ತರ ವ್ಯವಸ್ಥೆಯಲ್ಲಿ ಇದೀವ ಅಂತ ಈ ಅಡುಗೆ ಎಣ್ಣೆ ಈ ಎಣ್ಣೆಗಳ ವಿಷಯಕ್ಕೆ ಬಂದ್ರೆ, ಖಂಡಿತ ಆ ತರ ಅಷ್ಟೊಂದು ಕಲಬೆರಕೆ ಆಗಿದೆ ಎಲ್ಲಾ ಕಡೆ. ಒಂದು ತಲೆ ಕೂದಲೆಣ್ಣೆ ನೀವ್ ಹೇಳ್ದಂಗೆ, ಅಡಿಗೆ ಎಣ್ಣೆ ಆಗ್ಬಹುದು, ಎಣ್ಣೆ ಅಂತ ಬಂದ್ರೆ ಯಾವ್ದೇ ಆಗ್ಬಹುದು ಸರ್, ಮಸಾಜ್ ಎಣ್ಣೆ ಆಗ್ಬಹುದು, ಗೊತ್ತಿಲ್ಲ ಯಾವ್ದು ಯಾವ ತರ ಮಾಡ್ತಿದಾರೆ ಇನ್ನೂ ಗೊತ್ತಿಲ್ಲ. ಎಲ್ಲದರಲ್ಲೂ ಕಲಬೆರಕೆ ಇದೆ ಇವತ್ತು. ನಾವು ಯಾವ್ದು ಒಳ್ಳೇದು ಅಂತ ಸ್ವಲ್ಪ ಕಣ್ ತೆರೆದು ನೋಡೋಂತ ಒಂದು ಟೈಮ್ ಬಂದಿದೆ ಇವಾಗ ಅನ್ಕೊಂತೀನಿ ನಾನು. ಹಾಗಾಗಿ ಆ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಜನಗಳಲ್ಲಿ, ಆ ಒಂದು ಚಿಕ್ಕ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಸ್ಕೊಬೇಕು ಅಂತ ನಾನು ಈ ಆಯ್ಕೆ ಮಾಡಿದ್ದು. ಈ ಶುದ್ಧವಾದಂತಹ ಖಾದ್ಯ ತೈಲವನ್ನ ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಯಾವುದು? ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಂತಂದ್ರೆ ಸರ್, ಇದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಜನಗಳಿಗೆ ಇದನ್ನ ಹೇಳೋದೆಂಗೆ, ತಲುಪಿಸೋದೆಂಗೆ, ಫಸ್ಟ್ ನಾನು ಒಂದು ಚಿಕ್ಕದಾಗಿ ಎಣ್ಣೆ ಉತ್ಪಾದನಾ ಘಟಕವನ್ನ ಪ್ರಾರಂಭಿಸಬೇಕು. ಪ್ರಾರಂಭಿಸಿದಾಗ ನಾನು ನನ್ನ ಕೈಯಾರ ಶುದ್ಧವಾದಂತ ಒಂದು ಕಚ್ಚಾ ಪದಾರ್ಥಗಳು ರಾ ಮಟೀರಿಯಲ್ನ ತಂದು ನನ್ನ ಕಣ್ಣೆದುರಿಗೇನೆ ಯಾವ ಪದ್ಧತಿಯಲ್ಲಿ ತೆಗೆದ್ರೆ ಅದರ ಪೋಷಕಾಂಶಗಳು ಉಳ್ಕಾಣುತ್ತೆ ಮತ್ತೆ ಶುದ್ಧವಾಗಿ ಬರುತ್ತೆ, ಆ ಒಂದು ಪದ್ಧತಿಯಲ್ಲಿ ಅದನ್ನ ತೆಗೆದು ಜನಗಳಿಗೆ ರೀಚ್ ಮಾಡಬೇಕು, ಜನಗಳಿಗೆ ತಲುಪಿಸ್ಬೇಕು ನಾನು ನನ್ನ ಕಣ್ಣಾರ ಅದನ್ನ ತೆಗೆದು. ಸೊ ಅವಾಗ ನಾ ಹೊರಟಿರುವಂತ ಕೆಲಸ ಒಂದು ಸಾರ್ಥಕ ಆಗುತ್ತೆ. ಅಂದ್ರೆ ಸಾರ್ಥಕ ಆಗುತ್ತೆ ಅಂದ್ರೆ ಅಲ್ಲಿ ಆ ಒಂದು ಕೆಲಸದ ಒಂದು ಉದ್ದೇಶ ಈಡೇರೋದಕ್ಕೆ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಆ ಮೂಲಕ ಹೇಳ್ಬೋದು ಶುದ್ಧ ತೈಲ ಅಂದ್ರೆ ಹೇಗಿರುತ್ತೆ, ಜನಗಳಿಗೆ ಅರಿವು ಮೂಡಿಸ್ಬೋದು, ಅದರಿಂದ ಪ್ರಾರಂಭ ಆಗ್ಲಿ ಒಂದು ಈ ಒಂದು ಪ್ರಪಂಚದಲ್ಲಿ ಒಂದು ಶುದ್ಧತೆ ಒಂದು ಕೊಡುವಂತ ಕೆಲಸ ಪ್ರಾರಂಭ ಆಗ್ಲಿ, ಅದಕ್ಕೆ ಒಂದು ನಾವೇ ಒಂದು ಪ್ರೇರಣೆ ಆಗೋಣ ಜನಗಳಿಗೆ, ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋಣ ಅನ್ನೋದು. ಇದರಲ್ಲಿ ನಾನು ಎಣ್ಣೆ ಘಟಕವನ್ನ ಪ್ರಾರಂಭಿಸಬೇಕು ಅಂತ ನಾನು ಒಂದು ಆಸನದಲ್ಲಿ ಶುದ್ಧ ಎಣ್ಣೆ ಘಟಕವನ್ನ ಪ್ರಾರಂಭಿಸಿದ್ವಿ. ಎಂತೆಂತ ಎಣ್ಣೆಯನ್ನ ನೀವು ಉತ್ಪಾದನೆ ಮಾಡ್ತಿದ್ರ? ನಮ್ಮ ಘಟಕದಲ್ಲಿ ಅಡುಗೆ ಎಣ್ಣೆಗಳಲ್ಲಿ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳು ಎಣ್ಣೆ, ಪುಟ್ಟೆಳ್ಳು ಎಳ್ಳೆಣ್ಣೆ ಅಂತ ಹೇಳ್ತೀವಿ, ಪುಟ್ಟೆಳ್ಳೆಣ್ಣೆ, ಕುಸುಬೆ ಎಣ್ಣೆ, ಇದು ಅಡುಗೆ ಎಣ್ಣೆಗೆ ಸಂಬಂಧಪಟ್ಟದ್ದು. ಮತ್ತೆ ಅದರಲ್ಲಿ ಎಸೆನ್ಶಿಯಲ್ ಆಯಿಲ್ ಅಂತ ಈಗ ಮತ್ತೆ ಅದ್ರ ಜೊತೆಗೆ ನಾವು ಇದು ಸಾಸಿವೆ ಎಣ್ಣೆ ತೆಗಿತಾ ಇದೆ, ಅದನ್ನು ಅಡುಗೆಗೆ ಬಳಸ್ತಾರೆ. ಸಾಸಿವೆ ಎಣ್ಣೆ, ಹರಳೆಣ್ಣೆ, ದೀಪದ ಎಣ್ಣೆಗಳು, ಮತ್ತೆ ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್. ಅದು ಏನಂತಂದ್ರೆ ಜನಗಳಿಗೆ ಅದ್ರ ಬೆನಿಫಿಟ್ ಗೊತ್ತು, ಗೂಗಲ್ ಅಲ್ಲಿ ನೋಡಿರ್ತಾರೆ ಅಥವಾ ಪೂರ್ವಜರು ಯಾರೋ ಹೇಳಿರ್ತಾರೆ ಎಣ್ಣೆಗಳು ಒಳ್ಳೇದು ಅಂತ ಗೊತ್ತು. ಸೊ ಆದ್ರೆ ಅವ್ರು ಬಳಸೋದಕ್ಕೆ ಪ್ಯೂರ್ ಎಣ್ಣೆ ಎಲ್ಲೂ ಸಿಗ್ತಾ ಇಲ್ಲ. ಇವತ್ತಿಷ್ಟೆಲ್ಲ ಅನಾರೋಗ್ಯ ಆಗಿದೆ, ಜನಗಳು ಪ್ಯಾರಾಫಿನಾಯಿಲ್ ತಿಂತ ಇದ್ದಾರೆ, ಕೆಮಿಕಲ್ ತಿಂತ ಇದ್ದಾರೆ ಅಂತಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅಥವಾ ದುಡ್ಡಿಲ್ಲ ಅಂತಲ್ಲ ಸರ್, ಒಳ್ಳೆಯವ್ರು ಕೊಡೋರಿಲ್ಲ ಅಂತ, ಒಳ್ಳೇದು ಸಿಗ್ತಾ ಇಲ್ಲ ಇವತ್ತು ಮಾರ್ಕೆಟಲ್ಲಿ. ಸೊ ಹಾಗಾಗಿ ಇವತ್ತು ಆ ನಿಟ್ಟಿನಲ್ಲಿ ನಾವು ಜನಗಳಿಗೆ ಒಂದು ಪ್ಯೂರ್ ಎಣ್ಣೆನ ತಲುಪಿಸೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಈ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದು. ಇವತ್ತು ಏನಾಗಿದೆ, ಜನಗಳಲ್ಲಿ ಗೊಂದಲ ಯಾಕೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಯಾರು ಓಪನ್ ಆಗಿ ಹೇಳ್ತಾ ಇಲ್ಲ ಏನೇನಾಗಿದೆ ಅಂತಂದ್ಬಿಟ್ಟು, ಎಣ್ಣೆಗಳ ಕಲಬೆರಕೆ ಎಷ್ಟು ಮಟ್ಟಿಗಾಗಿದೆ ಹೇಳೋರು ಹೇಳ್ಬೇಕು, ಶಂಖದಿಂದ ಬಂದ್ರೆ ತೀರ್ಥ ಅಂತ ನಾವೆಲ್ಲ ಹೇಳಿದ್ರೆ ಸ್ವಲ್ಪ ಇನ್ನೂ ಯೋಚನೆ ಮಾಡ್ತಾರೆ ಅವರು. ಯಾರು ಯಾವ್ದಾರು ಒಬ್ಬ ದೇಶದ ಪ್ರತಿನಿಧಿಗಳು ಹೇಳಬೇಕು, ಈಗ ಯಾರು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಈಗ ನಮ್ಮಲ್ಲೇ ಬದಲಾವಣೆ ಆಗಬೇಕು. ಈಗ ಒಂದು ಯಾವ್ದಾರ ಒಂದು ಎಣ್ಣೆಯನ್ನ ಪರಿಚಯಿಸಬೇಕು ಅಂತಂದ್ರೆ ಸರ್, ನೀವು ಹೇಳದಂಗೆ ತಲೆ ಕೂದಲಿಗೆ ಹಾಕೋ ಎಣ್ಣೆ ಆಗ್ಬೋದು, ಖಾದ್ಯ ತೈಲ ಆಗ್ಬೋದು, ಯಾವುದೋ ಒಬ್ಬ ಒಳ್ಳೆ ಸೆಲೆಬ್ರಿಟಿನ ತಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ, ಅದ್ರ ಬೆನಿಫಿಟ್ ಹೆಂಗಿರುತ್ತೆ ಏನು, ಆ ಸೆಲೆಬ್ರಿಟಿಗಳು ಸಹ ಎಣ್ಣೆನ ಬಳಸಲ್ಲ, ಆದ್ರೆ ಅವ್ರ ಕೈಯಲ್ಲಿ ಮಾಡಿಸ್ತಾರಷ್ಟೇ. ಹೌದು, ಯಾಕೆ ಜನಗಳಿಗೆ ರೀಚ್ ಆಗ್ಲಿ, ಅದು ತಲುಪಿಸ್ಲಿ ಅಂದ್ರೆ ಅದ್ರದ್ದು ಬೆನಿಫಿಟ್ ಗೊತ್ತಾಗ್ಲಿ ಅಂತ. ಸೊ ಜನಗಳು ಅದನ್ನ ನೋಡಿದ ತಕ್ಷಣ ಸತ್ಯ ಏನಂತ ನಂಬುತ್ತಾರೆ, ಇವತ್ತು ನಿಜ ಇರ್ಬೋದು ಇದು ಒಳ್ಳೇದಿರ್ಬೋದು ಅಂತ. ಸೊ ಆತರ ಎಲ್ಲ ಬಂದಿರೋದ್ರಿಂದ ಜನಗಳಿಗೆ ಗೊಂದಲದಲ್ಲೇ ಇದ್ದಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಗೊತ್ತಿಲ್ಲ. ಹಾಗಾಗಿ ನಾವು ತಿಳ್ಕೊಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಆರೋಗ್ಯಕರವಾದಂತಹ ಒಂದು ಆಹಾರ ಯಾವುದು, ಮುಂಚೆ ನಮ್ಮ ಪುರಾತನ ಪದ್ಧತಿಯಲ್ಲಿ ಯಾವ ತರ ಇತ್ತು ಆಹಾರ, ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ, ನಾವು ಒಂದು ಕ್ಷಣ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತ ಬದಲಾವಣೆ ಆಗುತ್ತೆ ಸರ್. ತಾವ್ ಹೇಳಿದ್ರಿ, ಕುಸುಬೆ ಎಣ್ಣೆ ಮಾಡ್ತಾ ಇದೀವಿ, ಹುಚ್ಚಲ ಎಣ್ಣೆ ಮಾಡ್ತಾ ಇದೀವಿ, ಸಾಸಿವೆ ಎಣ್ಣೆ ಮಾಡ್ತಾ ಇದೀವಿ, ಶೇಂಗಾದ ಎಣ್ಣೆ ಮಾಡ್ತಾ ಇದೀವಿ ಅಂತ ಹೇಳಿ, ಇದಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಅಥವಾ ಎಣ್ಣೆಯ ಬೀಜಗಳು ಸಿಗುತ್ತಾ, ರೈತರು ಬೆಳೀತಾ ಇದ್ದಾರಾ ಹೇಗೆ? ಹಾ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ನನಗೂ ಇತ್ತು ಇದ್ರ ಮೂಲಕ ಒಂದು ರೈತರಿಗೂ ಸಹ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ. ಅದರಲ್ಲಿ ನೀವು ಹೇಳ್ದಂಗೆ ಈ ಎಣ್ಣೆ ಬೀಜಗಳು ಏನಿದೆ, ಎಲ್ಲ ಎಣ್ಣೆ ಬೀಜಗಳು ನಾವು ರೈತರಿಂದ ಡೈರೆಕ್ಟ್ ನೇರವಾಗಿ ಖರೀದಿ ಮಾಡೋಕ್ಕಾಗಲ್ಲ, ಕೆಲವು ಮಾತ್ರ ನೇರವಾಗಿ ಖರೀದಿ ಮಾಡ್ತೀವಿ. ಅದರಲ್ಲೂ ಇನ್ನೊಂದು ಇವತ್ತು ವಿಷಯ ಏನಂತಂದ್ರೆ, ಎಲ್ಲ ಎಣ್ಣೆ ಬೀಜಗಳನ್ನು ಸಹ ಒಂದು ರೈತರು ಎಲ್ಲರೂ ಬೆಳೀತಾ ಇಲ್ಲ ಸರ್, ಮುಂಚೆ ತರ ಬೆಳೀತಾ ಇಲ್ಲ. ಇವತ್ತೇನಾಗಿದೆ ಅಂತಂದ್ರೆ ಆಧುನಿಕ ಒಂದು ಕೃಷಿ ಪದ್ಧತಿ ಬಂದಿರಬಹುದು ಅಥವಾ ಈ ಒಂದು ವಾಣಿಜ್ಯ ಬೆಳೆಗಳು ಬಂದಿರಬಹುದು, ಆ ಒಂದು ಇದರಲ್ಲಿ ನಮ್ಮ ಹಳೆ ಎಣ್ಣೆ ಬೀಜಗಳ ಒಂದು ಬೆಳೆ ಬೆಳೆಯೋದು ಮರ್ತೋಗಿದೆ, ರೈತರಿಗೆ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ಒಂದು ಆಸಕ್ತಿನೂ ಇಲ್ಲ, ಯಾಕೆಂದ್ರೆ ಎಣ್ಣೆ ಉತ್ಪಾದನೆ ಅಂತ ಒಂದು ಗಾಣಗಳು ಇರಲಿಲ್ಲ. ಈಗ ನಾವು ಸದ್ಯದಲ್ಲಿ ಎಣ್ಣೆ ಬೀಜಗಳನ್ನ ರೈತರ ಹತ್ರ ಎಷ್ಟು ಸಿಗುತ್ತೆ ಅಷ್ಟು ರೈತರ ಹತ್ರ ತರ್ತೀವಿ. ಬೇರೆ ಮಂಡಿಗಳಲ್ಲಿ ಒಂದು ಅದರದ್ದು ಘಟಕಗಳು ಏನಿರುತ್ತೆ, ಎಣ್ಣೆ ಬೀಜಗಳನ್ನ ಶುಚಿ ಮಾಡುವ ಘಟಕಗಳೇನಿರುತ್ತೆ ಅದರಲ್ಲಿ ತಗೊಂಡ್ಬರ್ತಾ ಇದೀವಿ. ಕೊಬ್ಬರಿ ಎಲ್ಲ ರೈತರ ಹತ್ರನೇ ತರ್ತೀವಿ ಸರ್, ರೈತರ ಹತ್ರನೇ ತರ್ತೀವಿ. ರೈತರ ಹತ್ರ ಯಾವಾಗ ಸಿಗಲ್ಲ ಅವಾಗ ಆ ಘಟಕಗಳಿಗೆ ಹೋಗಿ ತರ್ತಾ ಇದೀವಿ. ಈ ಮೂಲಕ ರೈತರಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಮೂಲ ಉದ್ದೇಶ. ಈ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ, ಇನ್ಮೇಲಾದ್ರೂ ನೀವು ಈ ಉಚ್ಚೆಳ್ಳು ಪುಟ್ಟೆಳ್ಳು ಈ ಎಣ್ಣೆ ಬೀಜಗಳ ಏನ್ ಗಿಡಗಳಿದೆ ಬೆಳೆ ಅದನ್ನ ಬೆಳೀರಿ, ನಾವು ಅದನ್ನ ಶುದ್ಧ ಎಣ್ಣೆಯಾಗಿ ಪರಿವರ್ತನೆ ಮಾಡಿ ಜನಗಳಿಗೆ ಒಂದು ತಲುಪಿಸುವ ಕೆಲಸ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಗಾಣದ ಎಣ್ಣೆಗಳ ಬಳಕೆ ಜಾಸ್ತಿ ಆದ್ರೆ ರೈತರು ಸಹ ಎಣ್ಣೆ ಬೀಜಗಳನ್ನು ಬೆಳೆಯೋದು ಜಾಸ್ತಿ ಆಗುತ್ತೆ. ಸೊ ಅವರಿಗೂ ವಿಭಿನ್ನ ರೀತಿಯ ಒಂದು ಬೆಳೆಗಳ ಒಂದು ಪರಿಚಯ ಆದಂಗಾಗುತ್ತೆ, ಈ ಬೆಳೆಗಳು ಸಹ ಸಿಗುತ್ತೆ ಅವರಿಗೆ. ಒಂದಕ್ಕೆ ಅವಲಂಬಿತವಾಗಿ ಬೆಲೆ ಸಿಕ್ತು ಬೆಳೆ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಈ ತರ ಒಂದು ವಿಭಿನ್ನವಾದಂತಹ ಬೆಳೆಗಳನ್ನು ಬೆಳೆದಾಗ ಅವ್ರಿಗೆ ಬೆಲೆ ಖಂಡಿತ ಸಿಗುತ್ತೆ. ಅನೇಕ ಸಾರಿ ಸತ್ಯ ಗೊತ್ತಿದ್ರು ಕೂಡ ಯಾಕೆ ಜನರು ಅದನ್ನೇ ಬಳಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅದು ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನುವಂಥದ್ದು, ಮತ್ತು ನೀವು ಹೇಳ್ತಾ ಇರತಕ್ಕಂತಹ ಶುದ್ಧವಾದ ತೈಲ ಏನಿದೆಯೋ ಅದು ಬಹಳ ದುಬಾರಿ ಆಗುತ್ತೆ. ಈಗ ನೀವು ಉತ್ಪಾದನೆ ಮಾಡ್ತಾ ಇರತಕ್ಕಂತಹ ಒಂದು ತೈಲ ಏನಿದೆಯೋ ಅದು ಹೆಚ್ಚು ಹಣವನ್ನು ನೀಡಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ, ನೀವಾಗ್ಲೇ ಹೇಳಿದಾಗೆ ಒಂದು ಲೀಟರ್ ಶೇಂಗಾ ಎಣ್ಣೆ ತೆಗಿಬೇಕು ಅಂತ ಅಂತಂದ್ರೆ 3 ಕೆಜಿಯಷ್ಟು ಬೀಜವನ್ನ ನೀವು ಹಾಕಬೇಕು, ಸ್ವಲ್ಪ ದುಬಾರಿ ಅಂತ ಅನ್ಸುತ್ತೆ. ಇದನ್ನ ಹೇಗೆ ಬಳಕೆ ಮಾಡುವಂಥದ್ದು ಜನಸಾಮಾನ್ಯರು? ಇದು ಜನಗಳ ಮನಸ್ಸಿನಲ್ಲಿ ಮೂಡಿರುತ್ತೆ ಆಲ್ರೆಡಿ, ಇದನ್ನ ಹೇಳಲೇಬೇಕು. ಇದು ಮೈನ್ ಏನಂತಂದ್ರೆ ಸರ್, ಅದು ತುಂಬಾ ಕಮ್ಮಿಗೆ ಯಾಕೆ ಸಿಗ್ತಾ ಇತ್ತು, ಅವ್ರು ಕೆಮಿಕಲ್ ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಕಮ್ಮಿ ಸಿಗ್ತಾ ಇತ್ತು, ಒಂದು ಕಾರಣ. ಇನ್ನೊಂದು ಕಾರಣ, ಎಣ್ಣೆ ಬೀಜಗಳನ್ನ ಬೆಳೆಯೋದನ್ನ ರೈತರು ನಿಲ್ಲಿಸಿದ್ರು, ಹಾಗಾಗಿ ಆ ಒಂದು ರಾ ಮೆಟೀರಿಯಲ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ, ಅದು ಒಂದು ಮೂಲ ಕಾರಣ. ಸೊ ಇವತ್ತು ಕಮ್ಮಿ ಬೆಲೆದನ್ನ ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಜನ ಮೆಡಿಕಲ್ಗೆ ಎಲ್ಲೋ ಒಂದ್ ಕಡೆ ದುಡ್ಡನ್ನ ಮತ್ತೆ ವ್ಯಯ ಮಾಡ್ತಾರೆ. ಮುಂದಿನ ಒಂದು ಪೀಳಿಗೆ ಆರೋಗ್ಯಕರವಾಗಿ ಇರುತ್ತ ಅನ್ನೋದೇ ಒಂದು ಕ್ವಶನ್ ಆಗಿದೆ ಇವತ್ತು, ಅಷ್ಟೊಂದು ಕಲುಷಿತ ಆಗಿದೆ. ಸೊ ಅದು ಕಮ್ಮಿಗೆ ಸಿಕ್ಕಿದ್ರು ಅದು ವಿಷಕಾರಿ. ಅದು ಇವತ್ತು ಗಾಣದ ಎಣ್ಣೆ ಜಾಸ್ತಿ ಇರಬಹುದು ಸರ್, ಜಾಸ್ತಿ ಇದ್ರು ಸಹ ಅದನ್ನ ಬಳಸಕ್ ಪ್ರಯತ್ನ ಪಟ್ಟಾಗ ಪ್ರತಿಯೊಬ್ಬರು ಆರೋಗ್ಯ ಒಂದ್ ಕಡೆ ವೃದ್ಧಿಸುತ್ತೆ, ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಂತವಾಗುತ್ತೆ, ನಮ್ಮ ದೇಶನು ಆರೋಗ್ಯವಂತವಾಗುತ್ತೆ. ಗಾಣದ ಎಣ್ಣೆನ ಬಳಸೋದಕ್ಕೆ ಪ್ರಾರಂಭ ಪಟ್ಟಾಗ ಎಲ್ಲರೂ ರೈತರು ಗಾಣದ ಎಣ್ಣೆ ಬೀಜಗಳನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಎಣ್ಣೆ ಬೀಜಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿದಾಗ ಖಂಡಿತ ಈ ಎಣ್ಣೆ ಬೀಜಗಳ ಬೆಲೆ ಏನಿದೆ ಅದು ಕಮ್ಮಿ ಆಗುತ್ತೆ. ಇವತ್ತು ಕಡಲೆ ಬೀಜ 120 ವರೆಗೂ ಹೋಗಿದೆ, 130 ವರೆಗೂ. ಕೊಬ್ಬರಿನೂ 180-200 ರೂಪಾಯಿವರೆಗೂ ಹೋಗಿದೆ ಕೆಜಿ, ಉಚ್ಚಳ್ಳು ಪುಟ್ಟಳ್ಳು 125-130 ರೂಪಾಯಿವರೆಗೂ ಹೋಗಿದೆ ಅಂದ್ರೆ ಬೆಳೆಯವರು ಕಮ್ಮಿ ಇದ್ದಾರೆ ಅಂತ. ಸೊ ಎಲ್ಲರೂ ಎಣ್ಣೆನ ಬಳಸೋದಕ್ಕೆ ಪ್ರಾರಂಭ ಮಾಡಿದಾಗ ರೈತರು ಬೆಳೆಯೋದಕ್ಕೆ ಪ್ರಾರಂಭಿಸ್ತಾರೆ, ಬೆಲೆಗಳು ಕಮ್ಮಿ ಆಗುತ್ತೆ, ಖಂಡಿತ ಎಣ್ಣೆಗಳ ಒಂದು ಬೆಲೆನೂ ಕಮ್ಮಿ ಆಗುತ್ತೆ. ಇದು ಒಂದು ಸಿದ್ಧಾಂತ. ಆದ್ರೆ ಇನ್ನೊಂದು ಸಿದ್ಧಾಂತ ಏನಾಗಿದೆ, ಈಗ ಜನಗಳು ಈಗ ಗಾಣದ ಎಣ್ಣೆಯನ್ನ ಈಗ ಅಟ್ ಪ್ರೆಸೆಂಟ್ ತಿನ್ನೋದಕ್ಕೆ ಜಾಸ್ತಿ ಬೆಲೆ ಇದೆ ಅಂತ ಯೋಚನೆ ಮಾಡ್ತಿರ್ಬೋದು. ಸರ್, ಈಗ ನಾವು ಪ್ಯಾರಫಿನ್ ಆಯಿಲ್ ಎಲ್ಲ ತಿಂತಾ ಇರೋದ್ರಲ್ಲಿ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದೆ ಅಂತ ಅಂತೀವಲ್ಲ ನಾವು, ಅದರಿಂದ ಬೆನಿಫಿಟ್ ಏನಿದೆ ಸರ್, ಏನು ಬೆನಿಫಿಟ್ ಇಲ್ಲ, ದೇಹಕ್ಕೆ ಏನು ಸಿಗ್ತಾ ಇಲ್ಲ ಅಂದ್ಮೇಲೆ ಅದನ್ನ ನಾವು ಏನ್ ಬಳಸ್ತಾ ಇದೀವಿ ಅದ್ರಲ್ಲಿ ಟೇಸ್ಟ್ ರುಚಿ ಏನಾದ್ರು ಬರುತ್ತಾ, ಒಂದು ನ್ಯಾಚುರಲಿಟಿ ಇದೆಯಾ ಅದರಲ್ಲಿ? ನ್ಯಾಚುರಲಿಟಿ ಇಲ್ಲ ಅದರಲ್ಲಿ, ಅಂದ್ರೆ ಸ್ವಾಭಾವಿಕವಾಗಿ ಇಲ್ಲ ಅದು, ಎಣ್ಣೆನೆ ಅಲ್ಲ. ಅದನ್ನ ಅಡುಗೆಗೆ ಬಳಸ್ತಾ ಇದೀವಿ ಅಂತ ಅನ್ಕೊಂಡ್ರೆ ಅದನ್ನ ನಾವೇನ್ ಮಾಡ್ತೀವಿ, ಇವತ್ತು ಅಡುಗೆ ಮನೆಯಲ್ಲಿ ನಾವು ನೋಡಿದೀವಿ 1-2 ಸ್ಪೂನ್ ಹಾಕಲ್ಲ, ಏನ್ ಮಾಡ್ತಾರೆ, ಈಗಂತೂ ಸ್ಪೂನ್ ಮರ್ತ್ ಬಿಟ್ಟಿದ್ದಾರೆ ಸರ್. ಅಡುಗೆ ಎಣ್ಣೆನ ಹಾಕೋದಕ್ಕೆ ಒಗ್ಗರಣೆಗೆ ಸೌಟ್ ಇಟ್ಕೊಂಡಿರ್ತಾರೆ, ಆ ಸೌಟಲ್ಲಿ ಎಷ್ಟು ಹಾಕಿದ್ರು ಅಂತಲೂ ಗೊತ್ತಿರಲ್ಲ ಅವರಿಗೆ. ಇನ್ನೂ ಒಂದು ಎಣ್ಣೆ ಹಾಕಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬಂದ್ಬಿಡುತ್ತೆ ಅಡುಗೆ ಅಂತ, ಸುರಿಯೋದೇ ಜಾಸ್ತಿ. ಇವತ್ತು ಆ ಕೆಮಿಕಲ್ ಅನ್ನ ಅಷ್ಟೊಂದು ಸುರಿತಾ ಇದೀವಿ ಅಂತಂದ್ರೆ ಆ ದುಡ್ಡು ಮಾತ್ರ ನೆನಪಿರಲ್ಲ ಅವರಿಗೆ, 150 ಕೊಟ್ಟಿದ್ದು ಎಷ್ಟು ಅಂತ. ಒಟ್ಟಿಗೆ ಸುರ್ಕೊಂಡು ತಿನ್ನೋದಂತೂ ಗೊತ್ತು. ಅಷ್ಟೊಂದು ಹಾಕ್ತಾ ಇದೀವಿ ಅಂತಂದ್ರೆ ಈಗ ಪ್ಯೂರ್ ಆಯಿಲ್ಲು, ಈ ಶುದ್ಧವಾದಂತ ಗಾಣದ ಎಣ್ಣೆ ಇದೆಯಲ್ಲ, ಅಷ್ಟೊಂದು ಹಾಕ್ಬೇಕಾಗಿಲ್ಲ. ಈಗ ನೀವು 150 ರೂಪಾಯಿ ಕೊಟ್ಟು ತಂದೆ ಚೀಪ್ ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು ಒಂದು ಅರ್ಧರ್ಧ ಸೌಟ್ ಅದು ಹಾಕೋದ, ಅದರಲ್ಲಿ ಕಾಲು ಭಾಗ ಒಂದೇ ಒಂದು ಚಮಚ ಹಾಕಿದ್ರೆ ಅದರಲ್ಲಿ ಏನ್ ಸಿಕ್ಕಿಲ್ಲ, ಒಂದು ನ್ಯಾಚುರಲೈಟನ್ನು ಸಿಕ್ಕಿಲ್ಲ, ಜಿಡ್ಡು ಟೇಸ್ಟ್ ಏನು ಇಲ್ಲ, ಅದಕ್ಕೆ ಜಾಸ್ತಿ ಸುರಿಯೋದದು. ಸೊ ಇದು ನಾವು ಗಾಣದ ಎಣ್ಣೆ ನೇರವಾಗಿ ಶುದ್ಧವಾಗಿರೋದ್ರಿಂದ ಒಂದು ಚಮಚ ಹಾಕಿದ್ರೆ ಸಾಕು, ಆ ಒಂದು ಚಮಚದಲ್ಲಿ ಎಲ್ಲಾ ಪೋಷಕಾಂಶಗಳು, ಆ ಎಣ್ಣೆ ಜಿಡ್ಡು, ಆ ಟೇಸ್ಟ್, ಸ್ಮೆಲ್ ಎಲ್ಲ ಬರುತ್ತೆ ಅಡಿಗೆಗೆ. ಸೊ ನೀವು ಅದರಲ್ಲೇ ಕಂಪೇರ್ ಮಾಡಿ ಸರ್, ಪ್ಯಾರಫಿನ್ ಆಯಿಲ್ ನ ಅಷ್ಟೊಂದು ಬಳಸ್ತಾ ಪ್ಯಾಕೆಟ್ ಎಣ್ಣೆನ, ಅದರಲ್ಲಿ ಇದು ಕಾಲು ಭಾಗ ಬಳಸಿದ್ರೆ ದುಡ್ಡು ಅಲ್ಲಿಗೆ ಬಂತಲ್ಲ. ಸೊ 150 ರೂಪಾಯಿಂದ ಪ್ಯಾಕೆಟ್ ಎಣ್ಣೆ ತಂದ್ರೂ ಕಾಲು ಭಾಗ ಅಂತಂದ್ರೆ 30-40 ರೂಪಾಯಿಗೆ ಬಂತು. ಸೊ ನೀವು ಅದನ್ನ 2 ಲೀಟರ್ ಖರ್ಚು ಮಾಡ್ತೀರಾ ಒಂದು ತಿಂಗಳಿಗೆ ಅಂತಂದ್ರೆ, ಈ ಗಾಣದ ಎಣ್ಣೆ 1 ಲೀಟರ್ ಖರ್ಚು ಮಾಡಿ, ಅಷ್ಟೇ ಖರ್ಚು ಮಾಡಕ್ ಆಗೋದು, ಯಾಕಂದ್ರೆ ಜಾಸ್ತಿ ಆಗಲ್ಲ, ಅಷ್ಟು ಪ್ಯೂರ್ ಇರೋದ್ರಿಂದ, ಒರಿಜಿನಲ್ ಇರೋದ್ರಿಂದ ಟೇಸ್ಟ್ ಜಿಡ್ಡು ಸಿಗುತ್ತೆ, ನಿಮಗೆ ಸಾಕನ್ಸುತ್ತೆ, ಸ್ವಸ್ವಲ್ಪನೇ ಹಾಕಿ ಉಪಯೋಗಿಸಬಹುದು. ಮತ್ತೆ ಅದು ತಿಂದು ಕೆಮಿಕಲ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನ್ಯಾಚುರಲ್ ತಿಂದು ಆರೋಗ್ಯನ ವೃದ್ಧಿಸ್ಕೋಬಹುದು. ನಾವು ದೊಡ್ಡ ದೊಡ್ಡ ಕಂಪನಿಗಳನ್ನ ನೋಡಿದಾಗ ಉತ್ಪನ್ನಗಳೇನಿರುತ್ತೋ ಅದು ಉತ್ಪಾದನೆ ಆಗ್ತಕ್ಕಂಥದ್ದು ಎಲ್ಲೋ ಆಗುತ್ತೆ, ಅದು ನಮಗೆ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಮಾರಾಟ ಮಾತ್ರ ಅಂಗಡಿಗಳೆಲ್ಲ ಆಗುತ್ತೆ, ಅವ್ರದೇ ಆದಂತಹ ಔಟ್ಲೆಟ್ಗಳಿರುತ್ತೆ, ಅಲ್ಲೆಲ್ಲ ಕೂಡ ಮಾರಾಟ ಆಗುತ್ತೆ. ಅಂದ್ರೆ ಉತ್ಪಾದನೆ ಒಂದ್ ಕಡೆ, ಮಾರಾಟ ಒಂದ್ ಕಡೆ. ಆದ್ರೆ ನೀವು ಉತ್ಪಾದನೆ ಮತ್ತೆ ಮಾರಾಟ ಎರಡನ್ನೂ ಕೂಡ ಒಂದೇ ಕಡೆ ಮಾಡ್ತಾ ಇದ್ದೀರಾ, ಯಾಕೆ ಎರಡೂ ಕೂಡ ಒಂದೇ ಕಡೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನಿಮಗೆ? ನಂದು ಮೂಲ ಉದ್ದೇಶ ಅದು ಸರ್, ಪ್ಯೂರಿಟಿನ ಪರಿಚಯಿಸೋದು, ಕಾಳಜಿ ಏನಿದೆ ಅದು ಜನಗಳಿಗೆ ಕಾಣಬೇಕು. ನಾನು ಶುದ್ಧವಾದಂತದ್ದು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಆಗಲ್ಲ, ಬರೀ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆಗಲ್ಲ. ಯಾರನ್ನು ಸೆಲೆಬ್ರಿಟಿಯಿಂದ ಕರ್ಕ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬಿಟ್ಟು ಇದು ಶುದ್ಧವಾಗಿದೆ, ಯಾವುದೋ ಒಂದು ಪ್ಯಾರಫಿನ್ ಎಣ್ಣೆಗಳಲ್ಲಿ ಸರ್ ಎಷ್ಟೊಂದು ಇವತ್ತು ದುಸ್ಥಿತಿಗೆ ಹೋಗಿದೆ ಅಂತಂದ್ರೆ ನಾನು ನೋಡ್ತಾ ಇರ್ತೀನಿ, ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ. ಆಯಿಲ್ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಅದರಲ್ಲಿ ಸೆಲೆಬ್ರಿಟಿಯಿಂದ ಕರ್ಕ ಬಂದು ತುಂಬಾ ಹೆಲ್ತಿ, ಇದು ಹೆಲ್ತಿ ಫ್ಯಾಟ್ ಇದೆ ಅಂತೆಲ್ಲ ಹೇಳಿಸ್ತಾರೆ ಅವ್ರ ಬಾಯಿಲಿ, ಅವ್ರು ತೋರಿಸ್ತಾರೆ. ಅದರಲ್ಲಿ ಡಿ ವಿಟಮಿನ್ ಇದೆ, ವಿಟಮಿನ್ ಇ ಇದೆ, ಅದು ಇದೆ, ಇದಿದೆ, ಏನೇನೋ ತೋರಿಸ್ತಾರೆ ಆ ಕೆಮಿಕಲ್ ಅಲ್ಲಿ. ಇವತ್ತು ಒಳ್ಳೇದ್ರ ಬಗ್ಗೆ ಹೇಳೋರು ಯಾರು ಇಲ್ಲ, ಬರೀ ಅದ್ರ ಬಗ್ಗೆನೆ ಹೇಳ್ತಾರೆ. ಸೊ ಇದೆ ಅಂತಂದಾಗ ನೀವು ಕರೆಕ್ಟ್ ಆಗಿ ಒಂದು ಪ್ರಶ್ನೆ ಹಾಕಿದ್ರಿ. ಸೊ ನಾವು ನೋಡಿದೀವಿ ಸರ್, ಎ ವಿಟಮಿನ್ ಇದೆ, ಡಿ ವಿಟಮಿನ್ ಅದು ಒಳ್ಳೇದಾ, ಅದು ಎಲ್ಲಿ ತಯಾರಿಸಿದ್ರು, ತಯಾರು ಮಾಡ್ತಾರೆ, ಏನೇನು ಹಾಕಿದ್ದಾರೆ ಏನು ಗೊತ್ತಿಲ್ಲ. ಸೊ ಈ ಎಲ್ಲ ಗೊಂದಲಗಳಿದ್ದಾಗ ನನಗೆ, ನಾನು ಶುದ್ಧತೆ ಕೊಡಕ್ಕೆ ಏನು ಹೊರಟಿದ್ದೀನಿ ಅದು ಕಾಣಬೇಕು ಜನಗಳಿಗೆ, ಪಾರದರ್ಶಕವಾಗಿರ್ಬೇಕು. ನಾವು ಮಾಡ್ತಿರೋಂತ ಒಂದು ಶುದ್ಧತೆ ಕಾಣಬೇಕು ಅವರಿಗೆ, ಹೆಂಗ್ ಕಾಣುತ್ತೆ ನಾವು ಮಾಡೋ ವಿಧಾನಗಳು ಅವರಿಗೆ ಪರಿಚಯಿಸಿದಾಗ. ಸೊ ಆ ನಿಟ್ಟಿನಲ್ಲಿ ನಾವು ಏನ್ ಇವತ್ತು ಎಣ್ಣೆಯ ಭೂಮೌಲ್ಯ ನ್ಯಾಚುರಲ್ಸ್ ಅಂತ ಹಾಸನಲ್ಲಿ ಒಂದು ಎಣ್ಣೆ ಗಾಣದ ಒಂದು ಘಟಕವನ್ನ ಸ್ಥಾಪಿಸಿದೀನಿ, ಅದರಲ್ಲಿ ಒಂದು ಜನಗಳ ಮಧ್ಯದಲ್ಲೇ ಮಾಡಬೇಕು, ಜನಗಳು ನೋಡಬೇಕು ನಾವು ತಿಂತಿರುವಂತ ಆಹಾರ ಹೆಂಗ್ ತಯಾರಾಗ್ತಾ ಇದೆ. ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಸರ್, ಒಂದು ಹೋಟ್ಲಿಗೆ ಹೋಗಿ ತಿಂತಿರಲ್ಲ ನೀವು, ಹೋಟ್ಲಿಗೆ ಹೋಗಿ ತಿಂದ ತಕ್ಷಣ ಟೇಬಲ್ ಮೇಲೆ ಕುತ್ಕೊಂಡು ತಿನ್ಬೇಡಿ ಸರ್. ನೀವು ಫಸ್ಟ್ ಆ ಹೋಟ್ಲ್ ಕೋಣೆಗೆ ಹೋಗಿ, ಕಿಚನ್ಗೆ, ಅವನು ಹೆಂಗ್ ಮಾಡ್ತಾ ಇದ್ದಾನೆ, ಏನೇನು ಹಾಕ್ತಾ ಇದ್ದಾನೆ, ಯಾವ ಎಣ್ಣೆ ಬಳಸ್ತಾ ಇದ್ದಾನೆ, ಅವನು ಮಾಡೋ ಹೆಂಗಿದ್ದಾನೆ, ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾನೆ, ಆ ಜಾಗ ಹೆಂಗಿದೆ, ಒಂದು 2 ದಿನ ವಿಸಿಟ್ ಕೊಡಬೇಕು. ಇಷ್ಟ ಆಯ್ತು ತಿನ್ನಿ. ಶುಚಿಯಾಗಿ ಮಾಡೋರು, ಪ್ಯೂರಿಟಿ ಕೊಡೋರು ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಯಾರು ಕಲಬೆರಕೆ ಕೊಡ್ತಾರೆ, ಜನಗಳಿಗೆ ವಿಷವನ್ನ ಉಣಿಸ್ತಾ ಇದ್ದಾರೆ, ಇವ್ರನ್ನ ನಾವು ಖಂಡಿಸ್ತೀವಿ. ಒಳ್ಳೇದನ್ನ ಕೊಡಬೇಕು ಜನಗಳಿಗೆ, ಸಮಾಜಕ್ಕೆ ಒಳ್ಳೇದನ್ನ ಬಯಸಬೇಕು, ಅದು ಎಲ್ಲರ ಒಂದು ಕರ್ತವ್ಯ. ಅದು ದುಡ್ಡು ಮಾಡೋ ನಿಟ್ಟಿನಲ್ಲಿ ಏನೇನೋ ಮಿಕ್ಸ್ ಮಾಡಿ ಮಧ್ಯಮ ವರ್ಗದವರು ಬೇರೆ ಎಲ್ಲರೂ ಬಳಲ್ತಾ ಇದ್ದಾರೆ. ಇವತ್ತು ಫೈನಾನ್ಷಿಯಲ್ ಕಂಡೀಷನ್ ಈ ತರ ಎಷ್ಟು ದುಸ್ಥಿತಿಗೆ ಹೋಗಿದೆ ಅಂತಂದ್ರೆ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ನ ನಾವು ಭರಿಸಕ್ ಆಗ್ತಾ ಇಲ್ಲ, ಅಷ್ಟು ದುಬಾರಿ ಆಗಿದೆ. ದುಬಾರಿ ಆಗಿದೆ ಅಂತಂದ್ರೆ ಇಷ್ಟೊಂದು ಕಾಯಿಲೆಗಳು, ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಅಡಿಗೆ ಎಣ್ಣೆಯಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗುವಂತ ಒಂದು ಕೆಮಿಕಲ್ಸ್ ಇದೆ ಅಂದ್ರೆ ನಮ್ ಮುಂಚೆನೆ ಮಾತಾಡ್ಬೇಕಾದ್ರೆ ಅದೊಂದು ಹೇಳಲಿಲ್ಲ. ಇವತ್ತು ಒಂದು ಮಾರಕ ಕಾಯಿಲೆಗಳು, ಹೆಸರು ಕೇಳಿದ್ರೆ ಭಯ ಆಗುತ್ತೆ ಸರ್, ಈ ಕ್ಯಾನ್ಸರ್ ಕಾಯಿಲೆಗಳಾಗ್ಬೋದು, ಮಕ್ಕಳಲ್ಲಿ ಈಗ ಅರ್ಲಿ ಮೆಚುರಿಟಿ ಆಗ್ಬೋದು, ಈ ಒಬೆಸಿಟಿ, ಹೃದಯಕ್ಕೆ ಸಂಬಂಧಪಟ್ಟಂತವು, ಎಂತೆಂತ ದೊಡ್ಡ ದೊಡ್ಡ ಕಾಯಿಲೆಗಳಿದೆ, ಅದಕ್ಕೆಲ್ಲ ಮೂಲ ಕಾರಣ ಈ ಅಡುಗೆ ಎಣ್ಣೆಯಲ್ಲಿರುವಂತ ವಿಷ, ಕಲಬೆರಕೆ. ಏನಕ್ಕೆ ಅಂದ್ರೆ ಆಹಾರದಲ್ಲಿ ಎಲ್ಲದೂ ಕಲಬೆರಕೆ ಆಗ್ತಿದೆ, ಅಡುಗೆ ಎಣ್ಣೆದೇ ಯಾಕೆ ಇಷ್ಟೊಂದು ನೀವು ಸೀರಿಯಸ್ ಆಗಿ ತಗೊಂತೀರಾ ಅಂತ ಕೇಳ್ಬೋದು. ಆಹಾರದ ಎಲ್ಲ ಕಲಬೆರಕೆಗಳು ಕಾಣುತ್ತೆ ನಮಗೆ, ನಾವು ಮನೆಯಲ್ಲಿ ರೈಸ್ ತತ್ತಿ ಅಡುಗೆ ಮಾಡ್ಕೊಂತೀವಿ, ಮುದ್ದೆ ಮಾಡ್ತೀವಿ, ಇದೆಲ್ಲ ಇರುತ್ತೆ. ಅಡುಗೆ ಎಣ್ಣೆ ದಿನನಿತ್ಯ ಬಳಸೋದ್ರಿಂದ ಅದು ಎಲ್ಲಿ ನೀವು ಹೇಳ್ದಂಗೆ ಎಲ್ಲಿ ತಯಾರಿಸ್ತಿದ್ರೆ ಏನ್ ಹಾಕಿದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅದರ ಕೆಮಿಕಲ್ ಹಾಕಿ ಕೊಡ್ತಾ ಇರೋದ್ರಿಂದ, ಡೈಲಿ ಉಪಯೋಗಿಸ್ತಿರೋದ್ರಿಂದ ನಮ್ಮ ನರ್ವ್ ಸಿಸ್ಟಮ್, ಜೀವಕೋಶಗಳು, ಹಾರ್ಟ್, ನಮ್ಮ ಬೋನ್ ಸಿಸ್ಟಮ್ ಎಲ್ಲ ಕಡೆ ಪರಿಣಾಮ ಬೀಳ್ತಾ ಇದೆ. ಸೊ ಹಾಗಾಗಿ ಜನಗಳು ಏನಾಗ್ತಾ ಇದೆ, ಅನಾರೋಗ್ಯದೆಡೆಗೆ ಹೋಗ್ತಾ ಇದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇರೋದ್ರಿಂದ ನಾನು ಅವ್ರ ಕಣ್ಣೆದರಿಗೆ ತಯಾರಿಸಬೇಕು, ಅವ್ರಿಗೆ ಗೊತ್ತಾಗ್ಬೋದು ನಾವು ತಿಂತಾರ ಆಹಾರ ಗುಣಮಟ್ಟ ಹೇಗಿದೆ ಅಂತ, ಗುಣಮಟ್ಟ ಹೇಗಿದೆ ಅಂತ ಗೊತ್ತಾಗ್ಬೇಕು. ಬಂದವರಿಗೆಲ್ಲ ನಾನು ಎಜುಕೇಟ್ ಮಾಡ್ತಿದ್ದೀನಿ ಸರ್, ನಾನು ಪದೇ ಪದೇ ಹೇಳಿ ಒಂಥರ ಟೇಪ್ ರೆಕಾರ್ಡ್ ತರ ಆಗ್ಬಿಟ್ಟಿರ್ತೀನಿ ನಾನು, ಬಂದರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನಂದು ಕರ್ತವ್ಯ ಅದು, ಒಂದು ಕೆಲಸ ಮಾಡಕ್ ಹೊರಟಿದ್ದೀನಿ ಅಂತ ಜನಗಳಿಗೆ ಹೇಳಲೇಬೇಕು. ಎಲ್ಲಿದೆ ನಿಮ್ಮ ಎಣ್ಣೆ ಉತ್ಪಾದನಾ ಘಟಕ ಸರ್? ನಮ್ದು ಹಾಸನದ MG Road ಅಂತ ಏನಿದೆ, MG Road ಅಲ್ಲಿ ಡಾಂಗೆ ಹಾಸ್ಪಿಟಲ್ ಪಕ್ಕದಲ್ಲಿ ಮಾಡಿದೀವಿ ಸರ್, ಭೂಮೌಲ್ಯ ನ್ಯಾಚುರಲ್ಸ್ ಎಣ್ಣೆಗಾಣದ ಒಂದು ಘಟಕ. ಈಗ ನಿಮಗೆ ಬೇಕಾಗಿರತಕ್ಕಂತಹ ಕಚ್ಚಾ ವಸ್ತುಗಳೇನಿದಾವ, ಎಣ್ಣೆ ಕಾಳುಗಳು, ಅದನ್ನ ಬೆಳೀತಕ್ಕಂಥದ್ದು ರೈತರು. ನಾವು ಬೆಳೆದದನ್ನ ನಾವು ತಿಂದಾಗ ಒಂದು ರೀತಿ ತೃಪ್ತಿ ಇರುತ್ತೆ ಅನ್ನುವಂಥದ್ದು ನಮ್ಮ ರೈತರಲ್ಲಿ ಇರತಕ್ಕಂತ ಮನೋಭಾವ. ಈಗ ನಿಮಗೆ ಎಣ್ಣೆ ಕಾಳುಗಳನ್ನ ಕೊಡ್ತಾರೆ, ನೀವು ಅದನ್ನ ಎಣ್ಣೆ ಮಾಡ್ತೀರಾ, ಅವರು ಕೂಡ ಅದನ್ನ ಕೊಂಡ್ಕೊಂಡೇ ತಿನ್ಬೇಕು ಅಥವಾ ಅವ್ರ ಎಣ್ಣೆ ಕಾಳುಗಳನ್ನ ತಂದು ನಿಮ್ಮ ಹತ್ರ ಎಣ್ಣೆ ಮಾಡಿಸ್ಕೊಂಡು ಹೋಗ್ಬೋದು? ನಾವು ಎರಡೂ ಒಂದು ಆಪ್ಷನ್ ಅನ್ನ ಇಟ್ಟಿದ್ದೀವಿ ಸರ್. ರೈತರು ಬೆಳೆದಿರೋದನ್ನ ತಂದು ಅವ್ರ ಕಣ್ಣೆದರಿಗೇನೆ ಎಣ್ಣೆ ಯಾವ ತರ ಉತ್ಪತ್ತಿ ಆಗುತ್ತೆ, ಯಾವ ತರ ಇರುತ್ತೆ ಅಂತ ಅದನ್ನ ನ್ಯಾಚುರಲ್ ಆಗಿ ನೋಡಿ ತಗೊಂಡೋಗಿ ಯೂಸ್ ಮಾಡಬಹುದು. ಅದು ಇದೆ, ನಾನು ಶುದ್ಧವಾಗಿ ಒಳ್ಳೆ ರಾ ಮಟೀರಿಯಲ್ನ ತಂದು ಹಾಕಿ ತೆಗೆದಿಟ್ಟಿರುವಂತ ಎಣ್ಣೆಗಳನ್ನ ಸಹ ತಗೊಂಡೋಗ್ಬೋದು. ನನಗೆ ಈಗ ಪ್ರೊಡಕ್ಷನ್ ಏನಿದೆ ನಮ್ಮ ಉತ್ಪಾದನೆಗೆ ಬೇಕಾಗುವಷ್ಟು ಈಗ ನಾನು ಎರಡು ಮರದ ಗಾಣದ ಏನು ಎರಡು ಹಾಕಿದ್ದೀನಿ, ಅದು ನನ್ನ ಒಂದು ಪ್ರೊಡಕ್ಷನ್ಗೆ ಸಾಕು. ಆದ್ರೂ ಜನಗಳಿಗೆ ಅವರು ತಗೊಬಂದು ಕಚ್ಚಾ ವಸ್ತುಗಳನ್ನ ಎಣ್ಣೆ ಮಾಡಿಸ್ಕೊಂಡು ಹೋಗ್ಲಿ ಅಂತ ಅಲೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಬೇಕು, ಅವ್ರು ನಮ್ಮ ಘಟಕ ನೋಡ್ದಂಗಾಗುತ್ತೆ, ಪ್ಯೂರ್ ಎಣ್ಣೆ ಹೆಂಗ್ ತೆಗಿತಾರೆ, ಪ್ಯೂರ್ ಎಣ್ಣೆ ಯಾವ ತರ ಬರುತ್ತೆ, ಅವ್ರು ಫಸ್ಟ್ ನೋಡ್ಲಿ ಪ್ಯೂರ್ ಎಣ್ಣೆ ಯಾವ ತರ ಬರುತ್ತೆ, ಅದರ ವಿಶೇಷತೆಗಳೇನು. ನನಗೂ ಅದು ಆಶ್ಚರ್ಯ ಆಗಿತ್ತು ಒಂದು ನಿಟ್ಟಿನಲ್ಲಿ. ಇವತ್ತು ಎಣ್ಣೆಗಳನ್ನ ನೋಡ್ತಾ ಇದ್ರೆ ನಾವು ತೆಗೆದಂತ ಎಣ್ಣೆಗಳು ನನಗೆ ಆಶ್ಚರ್ಯ ಆಗುತ್ತೆ, ನಾವು ತೆಗೆದಿರೋ ಎಣ್ಣೆಗಳ, ನಾವು ತೆಗೆದು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ವಾ ಅನ್ಸುತ್ತೆ. ಈಗ ಕಡಲೆಕಾಯಿ ಎಣ್ಣೆ ತೆಗಿತಾ ಇದ್ರೆ ಸರ್, ಕಡಲೆಕಾಯಿ ಬೀಜ ನೋಡಿದ್ರೆ ನಮಗೆ ಅನ್ಸೋದಿಲ್ಲ ಕಡಲೆಕಾಯಿ ಎಣ್ಣೆ ಹಳದಿ ಕಲರ್ ಬರುತ್ತೆ ಅಂತ. ಒಂದು ಕಡಲೆಕಾಯಿ ಎಣ್ಣೆ ತೆಗೆದ್ರೆ ಎಷ್ಟು ಚೆನ್ನಾಗಿ ಒಂದು ಹಳದಿ ಕಲರ್ ಆಗಿ ಪ್ಯೂರ್ ತಿಳಿದ್ಕೊಂಡಾಗ ಹೆಂಗ್ ಕಾಣುತ್ತೆ ಅಂದ್ರೆ, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಪುಟ್ಟೆಳ್ಳೆಣ್ಣೆ, ಈ ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಅಷ್ಟು ವಿಶೇಷವಾದಂತ ಪ್ರತಿಯೊಂದು ಎಣ್ಣೆಗೂ ಅದರದೇ ಆದಂತ ಒಂದು ವಿಶೇಷವಾದಂತ ಕಲರ್, ಈ ಬಣ್ಣ, ವಾಸನೆ ಮತ್ತೆ ಈ ಪೋಷಕಾಂಶಗಳ ಒಂದು ವಿಶೇಷತೆ ಇದೆ. ಅದನ್ನ ಮರ್ತಿದ್ದಾರೆ ಜನ. ಇವತ್ತು ಮತ್ತೆ ಅದನ್ನ ಬಳಸಬೇಕು, ಅದರ ವಿಶೇಷ ತಿಳ್ಕೊಬೇಕು ಅನ್ನೋದು ನನ್ನ ಒಂದು ಕಾಳಜಿ. ಎಣ್ಣೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಯಾರು ಎಣ್ಣೆ ಕಾಳುಗಳನ್ನ ಬೆಳೀತಾರೋ ಅವರು ಎಣ್ಣೆಯ ಕಾಳುಗಳ ಮೌಲ್ಯವರ್ಧನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಶುದ್ಧವಾದಂತಹ ತೈಲ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ ಸರ್? ನಮ್ದು ಹಾಸನ ಸಿಟಿಯಲ್ಲೇ ಇದೆ, ನಮ್ಮ ಒಂದು ಘಟಕಕ್ಕೂ ಭೇಟಿ ನೀಡಬಹುದು, ಅದನ್ನ ನೋಡಿ ಅವ್ರ ಎಣ್ಣೆಯನ್ನ ಬಿಡಿಸ್ಕೊಳ್ಳೋದಾಗ್ಲಿ ಅಥವಾ ಎಣ್ಣೆ ಖರೀದಿಸೋದಾಗ್ಲಿ ತಗೊಂಡೋಗೋದಾಗ್ಲಿ ಮಾಡಬಹುದು. ಅದು ಬಿಟ್ಟು ನಮಗೆ ಸಂಪರ್ಕಿಸಿದ್ರೆ ನಮ್ಮ ಒಂದು ದೂರವಾಣಿ ಸಂಖ್ಯೆನೂ ಇದೆ, 9353255702. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. 9353255702. ಒಳ್ಳೆದು ರಘು ಅವರೇ, ಶುದ್ಧವಾದಂತಹ ಅಡುಗೆ ಎಣ್ಣೆಯನ್ನ ಎಲ್ರಿಗೂ ಕೂಡ ತಲುಪಿಸಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಎಣ್ಣೆ ಕಾಳುಗಳ ಮೌಲ್ಯವರ್ಧನೆಯನ್ನ ಮಾಡ್ತಾ ಇದ್ದೀರಾ, ಈ ಮೂಲಕ ನಮ್ಮ ಕೃಷಿಕರಿಗೂ ಕೂಡ ನೆರವಾಗ್ತಾ ಇದ್ದೀರಾ. ಈ ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಹೇಗೆ ಮಾಡ್ತಕ್ಕಂಥದ್ದು ಮತ್ತೆ ಯಾವ ವಿಧಾನದಲ್ಲಿ ಮಾಡಿದರೆ ಅದು ಹೆಚ್ಚು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ ವಿಚಾರಗಳು, ಅದರ ಜೊತೆಗೆ ಶುದ್ಧವಾದಂತಹ ಎಣ್ಣೆಯ ಒಂದು ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಹಾಗೂ ಶುದ್ಧ ಖಾದ್ಯ ತೈಲ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಬೇಲೂರು ತಾಲೂಕು ಬಿಪಿ ಕೊಪ್ಪಲಿನ ಬಿಎಸ್ ರಘು ಅವರ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದರೆ, ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಮೂಡಿ ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಹಾಸನ ಆಕಾಶವಾಣಿ. ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಈಗ ವೇಳೆ ಸರಿಯಾಗಿ 6:02. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ಪುರಂ, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:00 ಬೆಂಗಳೂರು ಕೇಂದ್ರದಿಂದ ಏರ್ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಭಂಡಾರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು. 7:45 ಬೆಂಗಳೂರು ಕೇಂದ್ರದಿಂದ ಏರ್ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದೇ ಕಾರ್ಯಕ್ರಮ ಮುಂದುವರಿಯಲಿದೆ. 9:00 ಬೆಂಗಳೂರು ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಭಾಷಣ. ಇದರಲ್ಲಿ ಕಾನ್ಶಿಯಸ್ನೆಸ್, ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ ನಿತಿನ್ ನಾಗರಾಜ್. ನಂತರ ಯುವವಾಣಿಯಲ್ಲಿ ಯೂತ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್, ಈ ವಿಷಯವಾಗಿ RSETI ಸಲಹೆಗಾರರಾದ ರಾಮಕೃಷ್ಣ ಮಾನೆ ಅವರಿಂದ ಭಾಷಣವನ್ನು ಕೇಳಬಹುದು. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ. ಇದರಲ್ಲಿ ಪಂಡಿತ್ ಸಾಹಿತ್ಯ ಕುಮಾರ್ ನಹರ್ ಅವರ ಸಿತಾರ್ ವಾದನವನ್ನು ಆಲಿಸಬಹುದು. ಇನ್ನು ನಾಳೆ ಬೆಳಗ್ಗೆ 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ